ಅಂತಹ ಸಂದರ್ಭಗಳನ್ನ ನಾವು ಸನ್ನಿವೇಶಗಳನ್ನ ಈ ವಾರ ಪೂರ್ತಿ ಹೆಚ್ಚು ಕಡಿಮೆ ನಮ್ಮ ರಾಜ್ಯದೊಳಗೆ ಎಲ್ಲಾ ಕಡೆ ನೋಡಿದ್ವಿ. ಎಲ್ಲೆಲ್ಲಿ ಮಳೆ ಇಲ್ಲ ಅನ್ನುವಂತಹ ಒಂದು ದೃಶ್ಯವನ್ನ ನಾವು ನೋಡ್ತಾ ಇದ್ವಿ. ಅಂತಹ ಕಡೆಗಳಲ್ಲಿ ಪ್ರವಾಹ ನುಗ್ಗಿ ಜನಜೀವನ ಅಸ್ತವ್ಯಸ್ತ ಆಯಿತು, ಅಲ್ಲೋಲ ಕಲ್ಲೋಲಗಳನ್ನು ಸೃಷ್ಟಿಸಿತು ಅಂತ ಹೇಳಬಹುದು. ನಮ್ಮ ಭಾಗದೊಳಗೂ ಕೂಡ ಮಳೆಯ ಒಂದು ಆರ್ಭಟ ಭಾರಿ ಇತ್ತು ಅಂತ ಹೇಳಬಹುದು. ತಾವು ಕೂಡ ಇದಕ್ಕೆ ಸಾಕ್ಷಿಯಾಗಿದ್ದೀರಿ. ಮಳೆಗಾಗಿ ಕಾಯ್ತಾ ಇರುವಂತಹ ಸಂದರ್ಭದೊಳಗೆ ಭರ್ಪೂರ್ ಮಳೆಯನ್ನ ನಾವು ನೋಡ್ತಾ ಇದ್ವಿ. ಗುಡುಗು ಮಿಂಚಿನಿಂದ ಕೂಡಿದಂತಹ ಮಳೆ ಮತ್ತು ರಾತ್ರಿ ಬೆಳತನ ಸುರಿದಂತಹ ಒಂದು ಮಳೆ. ಇದೇ ರೀತಿಯಾಗಿ ನಾವು ಹೇಳಿದ್ವಿ, ತಾವು ಎಚ್ಚರದಿಂದಿರಬೇಕು, ಜಾಗೃತರಾಗಿರಬೇಕು, ಭಾರಿ ಮಳೆ ಆಗುವಂತಹ ಸಾಧ್ಯತೆಗಳದಾವ, ಮಳೆ ಪ್ರಮಾಣ ಕೂಡ ಹೆಚ್ಚದ ಅನ್ನುವಂತಹ ಮಾತನ್ನ ಏನು ತಜ್ಞರು ನಮಗೆ ಹೇಳಿದ್ರು ಅದೇ ಪ್ರಕಾರ ನಾವು ಕೂಡ ತಮಗೆ ತಲುಪಿಸಿದ್ವಿ. ಅದೇ ರೀತಿಯಾಗಿ ಈ ವಾರ ನೋಡಿದ್ರೆ ಹಳ್ಳಗಳು ತುಂಬಿ ಹರಿದು ಹೊಲಗಳಲ್ಲಿ ನೀರು ತುಂಬಿಕೊಂಡು ಅನೇಕ ಕಡೆಗಳಲ್ಲಿ ಜಲಾಶಯಗಳಲ್ಲಿ ನೀರು ಬಂದು ನಯನ ಮನೋಹರವಾದಂತಹ ದೃಶ್ಯವನ್ನ ಸೃಷ್ಟಿ ಮಾಡಿದ್ದು ಕೂಡ ನಾವು ನೋಡತಾ ಇದ್ದೀವಿ. ಇಂತಹ ಒಂದು ಸಂದರ್ಭದೊಳಗೆ ತಾವು ಅನೇಕ ಕಡೆಗಳಲ್ಲಿ ಬೆಳೆ ಹಾನಿಯಾಗಿದ್ದರ ಬಗ್ಗೆ ಕೂಡ ತಾವು ಸಾಕ್ಷಿಯಾಗಿದ್ದೀರಿ. ಬೆಳೆಗಳು ನೀರಿನೊಳಗೆ ನಿಂತಾವ, ಏನು ಮಾಡಬೇಕು ಅನ್ನುವಂತಹ ಒಂದು ವಿಚಾರದೊಳಗಿರುವಂತಹ ಸಂದರ್ಭದೊಳಗನೆ ಮಳೆ ಇನ್ನು ಬಿಡ್ತಾ ಇಲ್ಲ ಅನ್ನುವಂತಹ ಒಂದು ಮಾತದ ಅನೇಕರು ತಾವು ನಮಗೆ ಕರೆ ಮಾಡಿ ಈಗ ಮಳೆ ನಿಂತರೆ ಸಾಕು ಅನ್ನುವಂತಹ ಒಂದು ವಿಚಾರವನ್ನ ವ್ಯಕ್ತ ಮಾಡ್ತಾ ಇದ್ದೀರಿ. ನಿಜ, ಮಳೆ ನಿಲ್ಲಬೇಕು ಅನ್ನುವಂತಹ ಮಾತನ್ನು ನಾವು ಹೇಳ್ತಾ ಇದ್ದೀವಿ. ಆದ್ರೆ ಪ್ರಕೃತಿ ಮುಂದೆ ನಾವು ಬಹಳ ಸಣ್ಣವರು, ಅದೇನು ನಮಗೆ ಕೊಡ್ತದ ಅದನ್ನು ನಾವು ಸ್ವೀಕಾರ ಮಾಡಬೇಕು, ಇದನ್ನ ಎದುರಿಸಿ ನಿಲ್ಲುವಂತಹ ಒಂದು ಶಕ್ತಿಯನ್ನ ನಾವು ಪಡ್ಕೊಳ್ಬೇಕಾಗಿದೆ. ತಾವು ಅನೇಕರು ನಮಗ ಈ ಭಾರಿ ಮಳೆಯ ಬಗ್ಗೆ ವಿಡಿಯೋಗಳನ್ನ ಮಾಡಿ ಕಳಿಸಿದ್ದೀರಿ, ಆಡಿಯೋ ಕೂಡ ಕಳಿಸಿದ್ದೀರಿ, ಮೆಸೇಜ್ ಹಾಕಿದ್ದೀರಿ. ಕೆಲವೊಮ್ಮೆ ಈ ಮಳೆಯ ಒಂದು ಅವತಾರವನ್ನು ನೋಡಿ ಖುಷಿಯಾಗ್ತದ, ಆದ್ರೆ ಕೆಲವೊಂದು ಸಂದರ್ಭದೊಳಗೆ ಇದೇ ನಮಗೆ ನೋವು ಕೊಡುವಂತಹ ಒಂದು ಸನ್ನಿವೇಶ ಕೂಡ ನಿರ್ಮಾಣ ಮಾಡ್ತದೆ. ಅದ್ಮೇಲೆ ಏನೇ ಇದ್ರೂ ಕೂಡ ಅದನ್ನ ನಾವು ನಿಭಾಯಿಸಬೇಕಾಗ್ತದೆ. ತಾವು ಏನೇನು ಹೇಳಿರಿ, ನಮಗೆ ಏನೇನು ತಮ್ಮ ವಿಚಾರಗಳನ್ನ ತಮ್ಮ ಅನುಭವಗಳನ್ನ ಕಳಿಸಿದ್ದೀರಿ ಅದನ್ನ ನಾವೀಗ ಕೇಳೋಣ, ಆ ನಂತರ ಮುಂದುವರಿಯೋಣ. ನಮಸ್ಕಾರ ಸರ್, ನಾನು ಗುಲ್ಬರ್ಗ ಜಿಲ್ಲೆ ಚಿಂಚೋಳಿ ತಾಲೂಕಿನ ಕೊಳ್ಳೂರಿ ಮಧ್ಯಗರನ್ ಸೊಲಪಟ್ಟು ಮಾತಾಡುತ್ತೇನೆ ಸರ್. ಸರ್, 5/8/2025 ಮಂಗಳವಾರ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸರಣಿ ಮೇಘ ಸಂದೇಶ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದ ಸರ್. ಸರ್, ಅವತ್ತಿನ ದಿನ ವಾರದ ಮುನ್ನೋಟ ಹೇಳಿದ್ರಿ ಸರ್, ಗುಲ್ಬರ್ಗ ಜಿಲ್ಲೆ 87 mm ಅಂತ ಹೇಳಿದ್ರಿ ಸರ್. 85% 97% ಅಂತ ಹೇಳಿದ್ರಿ ಸರ್. ಸರಾಸರಿ ಮಳೆ ಪರ್ಸೆಂಟ್ ಇದೆ ಸರ್. ವ್ಯಾಪಕ ಮಳೆ ಬರ್ತಾ ಅಂತ ಹೇಳಿದ್ರಿ ಸರ್. ಅದೇ ಪ್ರಕಾರ ಸರ್, ಬುಧವಾರ 6/8/2025 ಮಧ್ಯಾಹ್ನದಲ್ಲಿ ನಮ್ಮಲ್ಲಿ 1 ಗಂಟೆ ತನಕ ವ್ಯಾಪಕ ಮಳೆ ಬಿದ್ದ ಸರ್. ಮತ್ತೆ ಗುರುವಾರ ಮಧ್ಯಾಹ್ನ ಟೈಮಿಗೂ ಹೆಚ್ಚು ಕಡಿಮೆ ಅಂದ್ರೆ 7/8/2025 ಅವತ್ತಿನ ಒಂದು 2 ತಾಸು ಭಾರಿ ಮಳೆ ಬಿದ್ದ ಸರ್. ಶುಕ್ರವಾರ 9/8/2025 ರಾತ್ರಿ ಸ್ವಲ್ಪ ಒಂದು 3 ತಾಸು ಸಾಧನ ಮಳೆ ಬಿದ್ದ ಸರ್. 10/8/2025 6 ಗಂಟೆಗೆ ಚಾಲುವಾದಂತ ಮಳೆ ಮುಂದಿನ 10 ಗಂಟೆ ಅಂದ್ರೆ ರಭಸದ ಮಳೆ ಸರ್. ಬಿರುಸಿನ ಮಳೆ ಗುಡುಗು ಮುಂಚಿನಿಂದ ಕೂಡಿದಂತ ರಭಸ ಅಂದ್ರೆ ಹೆಚ್ಚು ಕಡಿಮೆ ಒಂದು 30 mm ದಾಖಲೆ ಮಳೆ ಹೊಡೆದಿರ್ಬೇಕು ಸರ್. ನಮ್ಮಲ್ಲಿ ನಮ್ಮ ಮನೆಗೆಲ್ಲ ನೀರು ಉಕ್ಕಿರಿ ಸರ್. ಹಳ್ಳ ಕೊಳ್ಳಗಳು ಬಂದವ್ರಿ ಸರ್. ನಾಲ ನೆರೆ ಭಾರಿ ಬಂದವ್ರಿ ಸರ್. ಚಂದನಪಡೆ ಎಡದಿಂದ ಕೆರೆಗಿನ ಬಹಳಷ್ಟು ನೀರು ಬಂದವ್ರಿ ಸರ್. ನಿನ್ನೆ ಮುಂಜಾನೆ 3 ತಾಸು ಮಳೆ ಬಿದ್ದ ತಕ್ಷಣ ಸರ್ ಬೇಗಿನ ಬೇಗನೆ ಮಳೆ ಆದ್ರಿ ಸರ್. 10/8/2025 ರಾತ್ರಿ 8 ಗಂಟೆಗೆ ಚಾಲಾದಂತ ಮಳೆ ಅಂದ್ರೆ 5ಕ್ಕೆ ಚಾಲಾಗಿದ್ರೆ ಸರ್ ಮಳೆ ಸಾಧಾರಣ ಮಳೆ ಚಿಪ್ಪಿ ಚಿಪ್ಪಿದ್ರೆ ಸರ್. ಮತ್ತೆ 8ಕ್ಕೆ ಚಾಲಾದಂತ ಮಳೆ ನೆಸ್ಕಿನ ಜಾವ 3 ಗಂಟೆ ತನಕ ಸಾಧಾರಣದಿಂದ ಉತ್ತಮವಾದಂತ ಒಂದು ಮಳೆ ಆಗಿದ್ರು ಸರ್. ಇವತ್ತ ಮುಂಜಾನೆ ಮತ್ತ 8ರಿಂದ ಹತ್ತರತಕ ಹೊರಕ್ ಹೋಯ್ತಾರೆ ಸರ್. 11:30 ಚಾಲು ಆಗದಂತ ಮಳೆ 3ರ ತನಕ ಸಾಧಾರಣ ಮಳೆ ಬಿದ್ದ ಸರ್. 3ರಿಂದ ಮತ್ತಂಗೆ ಸಂಜೆ 6ರ ತನಕ ರಭಸದ ಮಳೆ ಬಿದ್ದ ಸರ್. ಈಗ ಈ ಎಷ್ಟಕ್ಕಂದ್ರೆ ಸರ್, ಇವತ್ತು 10/8/2025 ಇವತ್ತ ರವಿವಾರ ಸರ್, ರಾತ್ರಿ 7 ಚಾಲು ಆಗಿದೆ ಸರ್. ಮಳೆ ಇನ್ನ ಚಾಲೂನೇ ಆದ್ರೆ ಸರ್, ಜಿಟಿ ಜಿಟಿ ಜಿಟಿ ಮಳೆ ಚಾಲು ಆಗುತ್ತದೆ ಸರ್. ಹೇಳಿದ್ರ ಪ್ರಕಾರ 5 ದಿನ ವ್ಯಾಪಕ ಮಳೆ ಅಂತ ಹೇಳಿದ್ರು ಸರ್. 2 ದಿನ ಕಮ್ಮ ಅಂತ ಹೇಳಿದ್ರು ಸರ್. ಮತ್ತೆ ಮುಂದಿನ ವಾರನು ಮಳೆ ಸಂಚನ ಆದಂತ ಹೇಳಿದ್ರು ಸರ್. ಅದೇ ಪ್ರಕಾರ ವೆದರ್ ರಿಪೋರ್ಟ್ ದಾಗ ಹಂಗೆ ತೋರಿಸ್ತಾರ ಸರ್. ಸೋಮವಾರ ಮಂಗಳವಾರ 2 ದಿನ ಮಳೆ ಕಮ್ಮಿ ಇದ್ದೀನಿ. ಬುಧವಾರದಿಂದ ಮುಂದಿನ ವಾರ ಅಂದ್ರೆ ಬಹಳ ಮಳೆ ತೋರಿಸ್ತಾರ ಸರ್ ವೆದರ್ ರಿಪೋರ್ಟ್ ದಾಗ. ಈ ಏನಾಗದ ಅಂದ್ರೆ ಸರ್, ನಂದು ಹಕೀಕತ್ ಹೇಳದ, ನಂದು ಹೊಲದಾಗಿ ಹೆಸರು ಬಂದ ಸರ್. ಬುಧವಾರ ಮಳೆ ಬಿದ್ದ ಸರ್, ಗುರುವಾರ ಮಳೆ ಬಿದ್ದದ, ಶುಕ್ರವಾರ ಅತಿ ಭಾರಿ ಮಳೆ ಬಿದ್ದ ಸರ್, ಶನಿವಾರ ಅಂದ್ರೆ ಅತಿ ಭಾರಿಯಿಂದ ಅತಿ ಭಾರಿ ಮಳೆ ಬಿದ್ದ ಸರ್, ರವಿವಾರ ಇವತ್ತಿನ ಅಂತ ಬಿರುಸಿನ ಮಳೆ ಬಿದ್ದ ಸರ್. ಮುಂದಿನ ವಾರನು ಮಳೆ ಆದಂತ ನೀವು ಮೇಘ ಸಂದೇಶ 724 ಸಂಚಿಕೆ ಪ್ರಕಾರ ಏನಿದೆ ಹೇಳ್ತೀರಿ ನೋಡ್ರಿ ಸರ್. ಅದ್ರ ಮೇಲೆ ಡಿಪೆಂಡ್ ಸರ್. ಈ ರಾಯಚೂರು ಮಳೆ ಬೇಕಾಗಿದ್ರೆ ಸರ್, ನಮ್ ಜಿಲ್ಲೆದ್ರೆ ಮಳೆ ಬೇಡ ಆಗ್ಯದ ಸರ್. ಶ್ರೀರಾಮ್ ಹಿಡಿದು, ಚಿತ್ತಾಪುರ ಹಿಡಿದು, ದಂಡೋತಿ ಹಿಡಿದು, ಈ ಕಡೆ ಎಲ್ಲಾ ಹೆಸರು ಸುಗ್ಗಿ ಬಂದವ್ರಿ ಸರ್. ಬೀದರ್, ನಿರ್ಣ, ಮುತ್ತಂಗಿ, ಈ ಕಡೆ ಎಲ್ಲಾನು ಸುಗ್ಗಿ ಬಂದವ್ರು. ಬಸಂತಪುರ ಎಲ್ಲಾ ಕಡೆ ಎಲ್ಲಾ ಸುಗ್ಗಿ ಬಂದವ್ರಿ ಸರ್. ಎಲ್ಲರಿಗೂ ಮಳಿ ಹತ್ತದ ಸರ್. ಮಳಿ ಏನಾಗತ್ತ ಸರ್, ಒಂದೂರ ಮಳಿ ಜುಗ್ಗಿ ಬಂದ್ರೆ ಒಂದೂರ ಮಳಿ ಕಮ್ಮಿ ಬೀಳತ್ತ ಸರ್. ಅದ್ರ ನಮ್ ಗುಲ್ಬರ್ಗ ಜಿಲ್ಲಾ ಚಿಂಚೋಳಿ ತಾಲೂಕದಾಗ ನಮಗನ ಸಾಕಾಗ್ಯದ್ರಿ ಸರ್ ಈ ಮಳಿ ಕಾಲ. ಹಂಗಾಗಿ ಮಂಗಳವಾರ ನಾವೇನ್ ಕೇಳ್ತಿರೋ ಸರ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಮುಂದಿನ ವಾರ ಮಳೆ ವಾತಾವರಣ ಸಿಂಚನ ಅಂತ ನೀವು ಹೇಳಿದ್ರೆ ಅಂತ ತಿಳ್ಕೊಳ್ಳಿ ನಮ್ಮ ಹೆಸರು ಆಸೆನೆ ಬಿಡ್ಬೇಕಾಗ್ತದೆ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್. ರಾತ್ರಿ ಅಡಗ ಮಳೆ ಆಗ್ಯಾರ ತಿನ್ನೋದಕ್ಕೆ ಸರ ಸಿಗ್ದೆ ಅಂದ್ರೆ ಸರ ಮಳೆ ಮನಗಂಡಾಗ ಸರ ಮಳೆ ಸದ್ಯ ಸರ ಆರು ಚಲೋ ಆಗಿದೆ ಅನ್ನೋದ ಇನ್ನ ಆಲ್ಗುತ್ತ ಸರ ನೀಟ್ ಆಗಿ ಸರ್ ಇದ್ನ ಮಳೆ. ಓಕೆ ಸರ್ ನಮಸ್ಕಾರ ಸರ್. ಬಿಜಾಪುರ ಜಿಲ್ಲಾ ನಂದ್ರಿಯಲ್ಲಿ ಸರ ಇವತ್ತ ನಾಪೂರಿಗೆ 5 ಗಂಟೆ ಚಲೋಗೆ ಸರ ಅರ್ಧ ಗಂಟೆ ಇದ್ರೆ ಭಾರಿ ಮಳೆ ಸರ ಮುಂದೆ ಸೌಂಡ್ ಬರ್ಲಾತು ಸರ ಎಲ್ಲಾ ರೈತರಿಗೆ ಎಲ್ಲ ಭಾರಿ ಮಳೆ ಆಗುತ್ತೆ ಚಲ್ಕ ಸರ್ ಸರ್ ನಿಮಿಷ ಸರ್. ನನ್ನ ಹೆಸರು ಜೈನುದ್ದೀನ್ ಪಟೇಲ್ ಬೇಳ್ಕುಂದ ಅಕ್ಕಿ ಗ್ರಾಮ ಗುಲ್ಬರ್ಗ ಜಿಲ್ಲೆ ಗುಲ್ಬರ್ಗ ತಾಲೂಕು. ನಿನ್ನೆ ರಾತ್ರಿ 7 ಗಂಟೆ ನಿಂತ ಸ್ಟಾರ್ಟ್ ಆಗಿದ ಮಳೆ 8:30 ತನಕ ಜೋರಾಗಿ ಬಂದಿದೆ ಸರ್. ನಮ್ಮ ಹತ್ರ ಮಳೆ ಹಳ್ಳ ಕೊಳ್ಳಗಳು ನೋಡ್ಬೇಕು ಸರ್ ತುಂಬ ತುಂಬ ಹರಿತಾ ಇದೆ ಸರ್. ಇವತ್ತಿನ ದಿನದಲ್ಲಿ ಹೋಗಾದ್ರೆ ಭಯಂಕರವಾದ ನೀರುಗಳು ನಮ್ಮಲ್ಲಿ ಹರಿತಾ ಇದೆ ಹಳ್ಳಗಳು ನೋಡಿದ್ರೆ ಸತ್ತು ಹೋಗ್ತಾ ಇದೆ. ನಮಸ್ಕಾರ, ನಾವು ಸಿಂಧಗಿ ಡಿ ಗ್ರಾಮ್ಲಿಂದ ಶಿವಶಂಕರ ಎಸ್ ಮಗಿರಾತ್ ಮಾತಾಡ್ತೇನ್ರಿ. ಅರ್ಧ ಗಂಟೆ ಭರ್ಜರಿ ಮಳೆ ಬೀಳ್ತಾ ಇದ್ದಾರೆ ಸರ್. ಥ್ಯಾಂಕ್ಸ್ ಸರ್. ಬಿಜಾಪುರ ಜಿಲ್ಲಾ ನಂದ್ರಿಗಿರಿ ಸರ ಮಳೆ ಜಾಸ್ತಿ ಆಗ್ಯಾದ ಸರ್. ಎಲ್ಲ ಕಡೆ ಬಿಸಿಟ್ಟ ಸರ ಈ ಸದ್ ಮಳೆ ಒಂದ್ ಸ್ವಲ್ಪ ಕಡಿಮೆ ಆಗ್ಬೇಕು. ಹಿಂಗಾಗಿ ಸರ ಮಳೆ ಫುಲ್ ಜಾಸ್ತಿ ಆಗ್ಯಾದ ಸರ. ನಂದ್ರಿ ಕೆರಿ ಸಾಂಡ ಹಾರಿ ತುಂಬಿ ಹೋಗ್ಯಾದ ಸರ. 9 ತಾರೀಕಿಗೆ ಹರ್ಯಾದ ಸರ. ಭಾರಿ ಒಳ್ಳೆ ಮಳೆ ಇದೆ ಸರ. ಮಳೆ ಜಾಸ್ತಿ ಆಗ್ಯಾದ ಸರ್ ಈ ಸದ್ದ. ಎಲ್ಲ ಕಡೆ ಬಿಸಿಟ್ಟ ಸರ ಈ ಒಂದ್ ವಾರ ಮಳೆ ಬಿಡ್ಬೇಕು ಸರ. ಭೂಮಿ ಎಲ್ಲ ನಟಿ ಐತೆ ಸರ. ಬಹಳ ಪ್ರಮಾಣ ಹೆಚ್ಚಾಗ್ಯಾದ ಸರ್ ಮಳೆ. ಹೌದು ಸರ್. ನಾನೆಲ್ಲ ರೈತ ಬಂದವರಿಗೂ ಹಾಗೂ ನಮ್ಮ ಸೋಮಶೇಖರ್ ಸಾರಿಗೆ ನಮಸ್ಕಾರ ತಿಳಿಸುತ್ತ ಸರ್. ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕು ಮಠಮಾರಿ ಗ್ರಾಮದಿಂದ ಎಲ್ ಕೆ ವೀರಂಗಲ್ ಸರ್ ಮಾತಾಡ್ತಿರೋದು. ಸರ್, ನೀವು ಒಂದು ಕಳೆದ ಸಂಚಿಕೆಯಲ್ಲಿ ನಮಗೆ ಮುನ್ಸೂಚನೆ ನೀಡಿದ್ರಿ ಸರ್. ಅದು ಏನೆಂದರೆ ರಾಯಚೂರು ಜಿಲ್ಲೆ ಸೆಂಚುರಿ ಮಳೆ ಆಗುತ್ತೆ ಅಂತ ಹೇಳಿದ್ರಿ ಸರ್. ಅದೇ ರೀತಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಕೆಲವು ಭಾಗಗಳಲ್ಲಿ ಮಾತ್ರ ದೊಡ್ಡ ಪ್ರಮಾಣದ ಮಳೆ ಆಗಿದೆ ಸರ್. ಕೆಲವು ಗ್ರಾಮಗಳಲ್ಲಿ ಇನ್ನ ಮಳೆ ಆಗಿದೆ ಸರ್. ಯಾಕಂದ್ರೆ ಈಗಾಗಲೇ ನಮಗೆ ಹತ್ತಿ ಬಿತ್ತನೆ ಮಾಡಿ 60 ದಿನಗಳ ಒಂದು ಅಂತರದಲ್ಲಿದೆ ಸರ್. ಈಗ ಪ್ರಮುಖವಾದ ಒಂದು ಘಟ್ಟ ಸರ್ ಹತ್ತಿ ಬೆಳಿಗ್ಗೆ. ಈಗ ಕಾಯಿ ಕಟ್ಟುವಂತ ಸರ್, ಈಗ ಭೂಮಿಯ ಒಂದು ಫಲವತ್ತಾದ ಗೊಬ್ಬರ ಮತ್ತು ಹಾಗೂ ನೀರಿನ ಅವಶ್ಯಕತೆ ತುಂಬಾ ಬಹಳ ಮುಖ್ಯ ಸರ್. ಈಗ ಮುಂದಿನ ಸಂಚಿಕೆಯಲ್ಲಿ ನಾವು ಯಾವ ರೀತಿ ಒಂದು ವಾತಾವರಣ ವರ್ತನೆ ಇರುತ್ತೆ ಅನ್ನೋ ನಾವು ಎಲ್ಲ ರೈತರು ಬಹಳ ಕುತೂಹಲದಿಂದ ಕಾಯ್ತಿದ್ದೀವಿ ಸರ್. ಬಹಳ ಒಂದು ದೊಡ್ಡ ಆಶಾದಾಯಕವಾಗಿ ಇತ್ತು ಸರ್ ಈ ವಾರ. ಯಾಕಂದ್ರೆ ನೀವು 92-96 ಮಿಲಿಮೀಟರ್ ಅಂತ ನಮಗೆ ಮುನ್ಸೂಚನೆ ಕೊಟ್ಟಿದ್ದೀರಿ. ನಮ್ಗೆ ಈ ವಾರ ಸಂತೋಷಕರವಾಗಿ ಇರುತ್ತೆ ಅಂತ ಅನ್ಕೊಂಡಿದೀವಿ ಸರ್. ಆದರೆ ಕೆಲವೊಂದು ಭಾಗದಲ್ಲಿ ಮಳೆಯ ಕೊರತೆ ಇದೆ ಸರ್. ಈಗ ನಾವು ಮುಂದಿನ ವಾರವನ್ನು ಯಾವ ರೀತಿ ಮಳೆಯ ಅದರ ಮುನ್ನಡೆ ಏನೆಂಬುದು ನಮಗೆ ಮುಂದಿನ ವಾರ ನಾವು ಕಾಯ್ತಾ ಇದೀವಿ ಸರ್. ನಮಸ್ಕಾರಗಳು. ಯಂಗಡಕಲ್ ಗ್ರಾಮದಲ್ಲಿ 2 ಗಂಟೆಯಿಂದ 3:30 ಒಡೆದ ಮಳೆಯಲ್ಲಿ ಭಾರಿ ರಭಸದಿಂದ ಬಂದು ಹಳ್ಳ ಕೊಳ್ಳಗಳನ್ನು ತುಂಬಿ ಹರಿತೀವಿ. ತಾರೀಕು 10 ತಾರೀಕು ಬೆಳಗ್ಗೆ 1:30 ಹಿಡಿದು 3 ಗಂಟೆವರೆಗೂ ಭಾರಿ ಮಳೆ ಬರುತ್ತೆ ಮತ್ತು ಸುತ್ತಮುತ್ತಲ ಗ್ರಾಮದಲ್ಲಿ ಅದೇ ತರ ಮಳೆ ಆಗಿದೆ ಎಂದು ಯಂಗಡಕಲ್ ಗ್ರಾಮದ ಶೇಖರಪ್ಪ ಬಾಗ್ಲಿ ಅವರು ಮಾತನಾಡುತ್ತೀವಿ. ಸ್ಪಂದಿಸಿದಂತ ನಮ್ಮ ಎಲ್ಲ ಆತ್ಮೀಯ ರೈತರಿಗೆ ಧನ್ಯವಾದಗಳನ್ನು ಹೇಳ್ತಾ ನಾವು ಮುಂದುವರಿಯೋಣಂತ. ಈಗೇನು ಮಳೆ ಇನ್ನು ಕೆಲವು ಕಡೆ ಆಗಿಲ್ಲ, ರಾಯಚೂರು ಜಿಲ್ಲೆಯವರು ಹೇಳ್ತಾ ಇದ್ರಿ ತಾವು ಮಳೆ ಆಗಿಲ್ಲ ಕೆಲವು ಪ್ರದೇಶಗಳಲ್ಲಿ ಅಂತೇಳಿ. ಇಲ್ಲಿ ನನ್ನ ಕಡೆ ಒಂದು ಮಾಹಿತಿ ಅದ, ಭಾರತೀಯ ಹವಾಮಾನ ಇಲಾಖೆಯವರು ನಮಗೆ ಮಳೆಯ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಲ್ಲಿಂದ ಅಂತಂದ್ರೆ ಜೂನ್ 1 ತಾರೀಕಿನಿಂದ ಇಲ್ಲಿ ತನಕ ಜಿಲ್ಲಾವಾರು ಮಳೆ ಪ್ರಮಾಣ ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಅದ. ಅದನ್ನ ಒಂದ್ಸಲ ನಾನು ಹೇಳ್ತೀನಿ, ತಾವು ತಿಳ್ಕೊಳ್ಬಹುದು. ಕಲಬುರಗಿ ಜಿಲ್ಲೆ ಒಳಗ ಇಲ್ಲಿ ತನಕ ಸಾಮಾನ್ಯವಾಗಿ ಆಗುವಂತಹ ಮಳೆ ಅಂತಂದ್ರೆ 301.8 ಮಿಲಿಮೀಟರ್ನಷ್ಟು, ಆದ್ರೆ ಆಗಿದ್ದು 316.5 ಮಿಲಿಮೀಟರ್ನಷ್ಟು, ಅಂದ್ರೆ ಶೇಕಡ 5ರಷ್ಟು ಹೆಚ್ಚಳವನ್ನು ನಾವು ಈ ಅವಧಿ ಒಳಗೆ ನೋಡ್ತಾ ಇದ್ದೀವಿ. ಬೀದರ್ ಜಿಲ್ಲೆ ಒಳಗ 354.2 ಮಿಲಿಮೀಟರ್ ಸಾಮಾನ್ಯವಾದಂತಹ ಮಳೆ, ಆದ್ರೆ ಆಗಿದ್ದು 417.6 ಮಿಲಿಮೀಟರ್ನಷ್ಟು, ಅಂದ್ರೆ ಇಲ್ಲಿ 18% ಅಂದ್ರೆ ಶೇಕಡ 18ರಷ್ಟು ಮಳೆ ಹೆಚ್ಚುವರಿಯಾಗಿ ಇಲ್ಲಿ ತನಕ ಬಂದದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ರಾಯಚೂರು ಜಿಲ್ಲೆ ಒಳಗ ಗಮನಿಸಬೇಕು, ರಾಯಚೂರು ಜಿಲ್ಲೆ ಒಳಗ ಇಲ್ಲಿ ತನಕ ಸಾಮಾನ್ಯವಾದಂತಹ ಮಳೆ ಅಂದ್ರೆ 205.2 ಮಿಲಿಮೀಟರ್ನಷ್ಟು, ಆದ್ರೆ ಆಗಿದ್ದು 309.4 ಮಿಲಿಮೀಟರ್ನಷ್ಟು, ಅಂದ್ರೆ ಅರ್ಧಕರ್ಧ ಮಳೆ ಇಲ್ಲಿ ಈ ಅವಧಿ ತನಕ ಹೆಚ್ಚಾಗಿದೆ. ಶೇಕಡ 51ರಷ್ಟು ಮಳೆಯನ್ನ ನಾವು ಹೆಚ್ಚಿಗೆ ರಾಯಚೂರು ಜಿಲ್ಲೆ ಒಳಗ ನೋಡ್ತಾ ಇದ್ದೀವಿ. ವಿಜಯಪುರ ಜಿಲ್ಲೆಗೆ ಬಂದ್ರೆ ಇದು ಭರ್ಜರಿ ಮಳೆ ವಿಜಯಪುರ ಜಿಲ್ಲೆಗೆ ಆಗ್ಯದ ಅನ್ನುವಂತಹ ಒಂದು ಅಂಕಿ ಸಂಖ್ಯೆ ಇಲ್ಲದ. ಇಲ್ಲಿ ತನಕ 184.6 mm ನಷ್ಟು ಮಳೆ ಆಗಬೇಕು. ಆದ್ರೆ ಆಗಿದ್ದೆಷ್ಟು ಗೊತ್ತಾ? 330.6 mm ನಷ್ಟು, ಅಂದ್ರೆ ಶೇಕಡಾ 79% ಮಳೆ ಹೆಚ್ಚಾಗಿದೆ ಇಲ್ಲಿ ತನಕ ವಿಜಾಪುರ ಜಿಲ್ಲೆ ಒಳಗ. ಸಾಮಾನ್ಯವಾಗಿ ವಿಜಾಪುರ ಜಿಲ್ಲೆ ಒಳಗ ಮಳೆ ಕೊರತೆಯನ್ನ ನಾವು ನೋಡ್ತಾ ಇರ್ತೀವಿ, ಆದ್ರೆ ಈ ಸಲ ಭರ್ಜರಿಯಾದಂತಹ ಒಂದು ಮಳೆ ವಿಜಾಪುರ ಜಿಲ್ಲೆಗೆ ಇಲ್ಲಿ ತನಕ ಆಗ್ಯದ. ಕೊಪ್ಪಳ ಜಿಲ್ಲೆ ಒಳಗ ಇಲ್ಲಿ ತನಕ 174 mm ನಷ್ಟು ಮಳೆ ಆಗಬೇಕು, ಆದ್ರೆ ಆಗಿದ್ದು 301.1 mm ನಷ್ಟು, ಶೇಕಡಾ 73% ಹೆಚ್ಚಿನ ಮಳೆ ಕೊಪ್ಪಳ ಜಿಲ್ಲೆ ಒಳಗ ಆಗ್ಯದ. ಯಾದಗಿರಿ ಜಿಲ್ಲೆ ಒಳಗ ಇಲ್ಲಿ ತನಕ 266.3 mm ನಷ್ಟು ಸಾಮಾನ್ಯವಾದಂತಹ ಮಳೆ, ಆದ್ರೆ ಆಗಿದ್ದು 324.4 mm ನಷ್ಟು, ಶೇಕಡಾ 22% ಮಳೆ ಯಾದಗಿರಿ ಜಿಲ್ಲೆ ಒಳಗ ಹೆಚ್ಚಿಗೆ ಆಗ್ಯದ. ಬಳ್ಳಾರಿ ಜಿಲ್ಲೆ ಒಳಗ ಸಾಮಾನ್ಯವಾದಂತಹ ಮಳೆ ಇಲ್ಲಿ ತನಕ 166.6 mm ನಷ್ಟು, ಆದ್ರೆ ಆಗಿದ್ದು 256.8 mm ನಷ್ಟು. ಇಲ್ಲಿ ಕೂಡ ಅದ್ಭುತವಾದಂತಹ ಒಂದು ಮಳೆಯನ್ನ ನಾವು ನೋಡ್ತಾ ಇದ್ದೀವಿ. ಬಳ್ಳಾರಿ ಜಿಲ್ಲೆ ಒಳಗ ಶೇಕಡಾ 54% ಮಳೆ ಹೆಚ್ಚಿಗೆ ಆಗಿರುವಂತಹದ್ದು. ಬಾಗಲಕೋಟೆ ಜಿಲ್ಲೆ ಒಳಗ ಸಾಮಾನ್ಯ ಮಳೆ 173.1 mm ನಷ್ಟು, ಆದ್ರೆ ಆಗಿದ್ದು 283 mm ನಷ್ಟು, ಶೇಕಡಾ 63% ಇಲ್ಲಿ ತನಕ ಹೆಚ್ಚಿನ ಮಳೆ ಆಗಿದೆ. ಅದ್ಭುತವಾದಂತಹ ಒಂದು ಮಳೆ ನಮ್ಮ ಬಹುತೇಕ ಎಲ್ಲ ಕಲ್ಯಾಣ ಕರ್ನಾಟಕದ ಭಾಗಗಳಲ್ಲಿ ಆಗಿರುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ವಿಜಯಪುರ ಜಿಲ್ಲೆ ಅಂತೂ No.1 ಪ್ಲೇಸ್ ನೊಳಗದ, 79% ಅಲ್ಲಿ ಮಳೆ ಹೆಚ್ಚಿಗೆ ಆಗ್ಯದ. ಆದ್ರೆ ನೆರೆಯ ಸೊಲ್ಲಾಪುರ ಇರಬಹುದು ಅಥವಾ ಮೇಡಕ್ ಜಿಲ್ಲೆಗಳಿರಬಹುದು, ಇಲ್ಲಿ ನಾವು ಕೊರತೆ ಮಳೆಯನ್ನ ಕಾಣ್ತಾ ಇದ್ದೀವಿ. ಇದು ಒಂದು ಸ್ವಲ್ಪ ಬೇಜಾರು ಆಗುವಂತಹದ್ದು. ಸೊಲ್ಲಾಪುರ ಜಿಲ್ಲೆ ಒಳಗೆ ಸಾಮಾನ್ಯವಾಗಿ ಇಲ್ಲಿ ತನಕ 208 mm ನಷ್ಟು ಮಳೆ ಆಗಬೇಕಾಗಿತ್ತು, ಆದ್ರೆ ಆಗಿದ್ದು 121.9 mm ನಷ್ಟು, ಶೇಕಡಾ 41% ಇಲ್ಲಿ ಒಂದು ಕೊರತೆ ಅದ ಅಂತ ಹೇಳಿ ಹೇಳಬಹುದು ಸೊಲ್ಲಾಪುರ ಜಿಲ್ಲೆ ಒಳಗ. ಇನ್ನ ಮೇಡಕ್ ಜಿಲ್ಲೆ ಒಳಗ, ಜಹೀರಾಬಾದ್ ಮೇಡಕ್ ಜಿಲ್ಲೆ ಒಳಗೆ ಬರುತ್ತದೆ, ಮೇಡಕ್ ಜಿಲ್ಲೆ ಒಳಗ 423 mm ನಷ್ಟು ಮಳೆ ಇಲ್ಲಿ ತನಕ ಆಗಬೇಕು, ಆದ್ರೆ ಆಗಿದ್ದು 297.1 mm ನಷ್ಟು, ಅಂದ್ರೆ ಶೇಕಡಾ 30% ಇಲ್ಲಿ ಕೊರತೆಯನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಈ ಕೊರತೆ ಕೂಡ ತುಂಬುವಂತಹ ಸಾಧ್ಯತೆಗಳು ಅದಾವ. ನಾನು ಹಿಂದಿನ ಸಂಚಿಕೆಗಳಲ್ಲಿ ತಮಗ ಹೇಳಿದ್ದೆ, ಒಂದು 15 ದಿವಸಗಳ ಹಿಂದೆ ನಾವು ಚಿತ್ರಣವನ್ನ ನೋಡಿದಾಗ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಕೊರತೆ ಮಳೆಯನ್ನ ನಾವು ನೋಡ್ತಾ ಇದ್ವಿ. ಆದ್ರೆ ಈಗೇನಾಯ್ತು ಅಂತಂದ್ರೆ ಈ ಕೊರತೆ ಎಲ್ಲ ತುಂಬಿಕೊಂಡು ಹೆಚ್ಚಿನ ಮಳೆಯನ್ನ ನಾವು ನೋಡ್ತಾ ಇದ್ದೀವಿ. ಏನು ನಮ್ಮ ಭಾರತೀಯ ಹವಾಮಾನ ಇಲಾಖೆಯವರು ಮೊದಲಿಗೆ ಅನೌನ್ಸ್ ಮಾಡಿದ್ರು, ಘೋಷಣೆ ಮಾಡಿದ್ರು, ಈ ಸಲ ನಮ್ಮ ಭಾಗದ ಜಿಲ್ಲೆಗಳಿಗೆ ಅತ್ಯುತ್ತಮವಾದಂತಹ ಒಂದು ಮಳೆ ಅದ ಅಂತ ಹೇಳಿದ್ರು. ಆ ಒಂದು ಸನ್ನಿವೇಶವನ್ನ ನಾವೀಗ ಅನುಭವಿಸ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಶೇಕಡಾ 50%ಕ್ಕಿಂತ ಹೆಚ್ಚಿನ ಮಳೆಯನ್ನ ನಾವು ಈ ಭಾಗದೊಳಗ ಇಲ್ಲಿ ತನಕ ನೋಡಿವಿ. ಅದಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಸಹಿತ ಇಂಥದ್ದೇ ಮಳೆಯನ್ನ ನೋಡುವಂತಹ ಭಾಗ್ಯ ನಮ್ಮದದ ಅಂತ ಹೇಳಿ ಹೇಳಬಹುದು. ಯಾಕಪ್ಪ ಅಂತಂದ್ರೆ ಮುಂದಿನ ಚಿತ್ರಣವನ್ನ ನಾನು ಮತ್ತೆ ನಿಮಗೆ ಡೀಟೇಲ್ ಆಗಿ ಮುಂದಿನ ವಾರದ ಮುನ್ನೋಟದೊಳಗೆ ಹೇಳ್ತೀನಿ. ಆದರೂ ಕೂಡ ನಿಮಗೆ ಹೇಳೋದೇನಪ್ಪ ಅಂತಂದ್ರೆ ಈ ಮಳೆಯನ್ನ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಸಹಿತ ನಾವು ಉತ್ತಮವಾದಂತಹ ಒಂದು ಮಳೆಯನ್ನ ಪಡೀತಾ ಇದ್ದೀವಿ ಅನ್ನೋದ್ರ ಬಗ್ಗೆ ತಮ್ಮ ಗಮನವನ್ನ ಸೆಳಿತೀನಿ. ಅನೇಕರಿಗೆ ಈಗ ಮಳೆ ಬೇಡಾಗ್ಯದ, ಹೊರಪು ಬೇಕು, ಹೊರಪು ಬಿಸಿಲು ಬೇಕು, ನೆಲ ಆರಬೇಕು, ಕೃಷಿ ಚಟುವಟಿಕೆಗಳಿಗೆ ಮತ್ತೆ ಚಾಲನೆ ಸಿಗಬೇಕು. ಈ ಮಳೆ ನೀರಿನಿಂದ ಏನಾಗ್ತದಪ್ಪ ಅಂತಂದ್ರೆ ಬಹಳಷ್ಟು ತೊಂದರೆ ಆಗೇ ಆಗ್ತದ, ಬೆಳೆಗಳಿಗೆ ಉಸಿರುಗಟ್ಟುತ್ತದೆ, ನೆಟೆ ಹಾಯುವಂತಹ ಸಾಧ್ಯತೆಗಳು ಇರ್ತಾವ ಅಂತ ವಿಚಾರವನ್ನ ತಾವು ಕೂಡ ವ್ಯಕ್ತ ಮಾಡಿದ್ದೀರಿ. ಇಂಥ ಒಂದು ಸಮಯದೊಳಗ ನಾವು ಬಹಳಷ್ಟು ನಮ್ಮ ಕೆಲಸದ ಜೊತೆಗೆ ತುದಿಗಾಲನೊಳಗ ನಿಂದಿರಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಮುಂದಿನ ದಿನಗಳನ್ನ ನಾವು ನೋಡಿದ್ರೆ ಇನ್ನೂ ಹೆಚ್ಚಿನ ಮಳೆಯನ್ನ ನಾವು ಅನುಭವಿಸಬೇಕಾಗ್ತದೆ. ಅದಕ್ಕೆ ಈ ವಿಚಾರದೊಳಗ ಎಲ್ಲೆಲ್ಲಿ ಮಳೆ ನೀರು ನಿಲ್ತಾ ಇದೆ, ಅದರಿಂದ ತೊಂದರೆ ಆಗ್ತಾ ಇದೆ ನಮಗೆ, ಅಲ್ಲೆಲ್ಲ ನಾವು ಜಾಗೃತರಾಗಿ ಇರಬೇಕಾಗ್ತದೆ ಈ ವಿಷಯದ ಬಗ್ಗೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ನಾವು ರೈತರು ಬಹಳಷ್ಟು ಕಳೆನಾಶಕಗಳನ್ನ ಇತ್ತೀಚಿನ ದಿವಸದೊಳಗೆ ಉಪಯೋಗ ಮಾಡ್ತಾ ಇದ್ದೀವಿ. ಆ ಕಳೆನಾಶಕಗಳಿಂದ ಬಹಳಷ್ಟು ತೊಂದರೆಗಳಾದವ. ಅದಕ್ಕೆ ಸಾಧ್ಯ ಆದಷ್ಟು ನಮ್ಮ ರೈತರಲ್ಲಿ ವಿನಂತಿ ಏನಪ್ಪ ಅಂತಂದ್ರೆ ತಾವು ದಯವಿಟ್ಟು ಈ ಕಳೆನಾಶಕ ರಾಸಾಯನಿಕಗಳನ್ನ ಬಳಸೋದ್ರ ಕಡೆ ನಿರ್ಲಕ್ಷ್ಯ ವಹಿಸಬೇಕು ಅನ್ನುವಂತಹ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ ಇದ್ದೀನಿ. ಆ ರಾಸಾಯನಿಕಗಳು ಬರೇ ನಿಮ್ಮ ಕಳೆಗಳನ್ನ ಕೊಲ್ಲುವುದಿಲ್ಲ, ನಿಮ್ಮ ಭೂಮಿಯ ಅಂತಸ್ಸತ್ವವನ್ನು ಕೂಡ ಕೊಂದು ಹಾಕ್ತವ. ಮುಂದಿನ ದಿನಗಳಲ್ಲಿ ಏನೂ ಬೆಳೀಲಾರದಂತಹ ಒಂದು ಪರಿಸ್ಥಿತಿಗೆ ಆ ನೆಲವನ್ನ ತಂದಿಡ್ತವ, ಜೀವಂತ ಭೂಮಿಯನ್ನ ಅವು ಬರಳು ಮಾಡ್ತವ. ಅದಕ್ಕಾಗಿ ಕಳಕಳಿಯ ವಿನಂತಿ ತಮ್ಮಲ್ಲಿ, ಯಾವುದೇ ಕಾರಣಕ್ಕೂ ಕಳೆನಾಶಕಗಳನ್ನ ಬಳಸಬಾರದು. ಕಳೆಗಳನ್ನ ನಾವು ನಿಯಂತ್ರಣ ಮಾಡುವಲ್ಲಿ ಅನೇಕ ಉಪಕರಣಗಳದಾವ, ಅವುಗಳನ್ನು ಬಳಸೋದ್ರ ಕಡೆ ಗಮನ ಹರಿಸಬೇಕು. ಮಳೆ ಬರುವಂತಹ ಸಂದರ್ಭದೊಳಗೆ ನಾವು ಏನ್ ಮಾಡಬೇಕ್ರಿ ಅನ್ನುವಂತಹ ಒಂದು ವಿಚಾರ ಕೂಡ ತಾವು ಹೇಳ್ತೀರಿ. ಕಳೆಗಳು ಬಹಳ ಬೆಳೆದಾಗ ಅವಾಗ ಏನ್ ಮಾಡಬೇಕು ಅಂತ ಹೇಳಿ ಎಲ್ಲೋ ಕೆಲವು ಸಂದರ್ಭಗಳು ಹಿಂಗ್ ಬರ್ತಾವ. ಆದರೂ ಕೂಡ ನಾವು ಸಾಧ್ಯ ಆದಷ್ಟು ಕಳೆನಾಶಕಗಳಿಂದ ದೂರ ಇರೋದನ್ನ ನಾವು ವ್ಯವಸ್ಥೆ ಮಾಡಿಕೊಳ್ಬೇಕು. ಈ ಬಗ್ಗೆ ಅಂದ್ರೆ ಮಳೆ ಹೆಚ್ಚಾದಾಗ ನಾವು ಏನ್ ಮಾಡಬೇಕು ಅನ್ನುವಂತಹ ಒಂದು ವಿಚಾರ, ಅದರ ಜೊತೆಗೆ ಕಳೆನಾಶಕಗಳನ್ನ ನಾವು ಬಳಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಯಾರು ಅದ್ರ ಜೊತೆಗೆ ಇದ್ದು ಕೆಲಸ ಮಾಡಿ ತಾವು ಏನು ಸ್ಪ್ರೇ ಮಾಡ್ತಾ ಇರ್ತೀರಿ, ಅವಾಗ ತಮ್ಮ ಆರೋಗ್ಯದ ಮೇಲೆ ಕೂಡ ಸಾಕಷ್ಟು ದುಷ್ಪರಿಣಾಮಗಳಾಗ್ತಾವ. ಅದ್ರ ಜೊತೆಗೆ ಏನು ಬೆಳೆಗಳಿರ್ತಾವ, ಬೆಳೆಗಳ ಜೊತೆಗೆ ಈ ಕಳೆನಾಶಕಗಳು ಗ್ರಾಹಕರನ್ನ ಸೇರ್ತಾವ, ಅವರಿಗೂ ಕೂಡ ಇವು ವಿಷವಾಗಿ ಪರಿಣಮಿಸುವಂತಹ ಸಾಧ್ಯತೆಗಳು ಇರ್ತಾವ. ಅದಕ್ಕ ಈ ನಿಟ್ಟಿನೊಳಗ ನಮ್ಮ ರೈತರು ಯಾವ ರೀತಿ ಕಳೆನಾಶಕಗಳ ಬಳಕೆ ಮಾಡಿಕೊಳ್ಬೇಕು, ಅದ್ರ ಜೊತೆಗೆ ನೀರನ್ನ ಯಾವ ರೀತಿ ಸಮರ್ಪಕವಾಗಿ ಈ ಮಳೆಯ ಸಂದರ್ಭದೊಳಗ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದೊಳಗ ಸಸ್ಯರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಜಹೀರ್ ಅಹಮದ್ ಅವರು ಕೆಲವು ಸಲಹೆ ಸೂಚನೆ ಕೊಡ್ತಾ ಇದ್ದಾರೆ. ಅವರು ಹೇಳುವುದನ್ನ ನಾವೀಗ ಕೇಳೋಣ. ಆಕಾಶವಾಣಿಯ ಕೃಷಿರಂಗ ಕಾರ್ಯಕ್ರಮ ಎಲ್ರಿಗೂ ಸ್ವಾಗತ. ಈ ಒಂದು ಕಾರ್ಯಕ್ರಮ ಏನಿದೆ ರೈತರಿಗೆ ಸಲಹೆ, ಇವತ್ತು ನಾವು ನೋಡ್ತೇವೆ ಧಾರಾಕಾರ ಮಳೆ ಒಂದ್ ತಾಸು ಎರಡು ತಾಸು ಬಹಳಷ್ಟು ಭಾಗದಲ್ಲಿ ಬಂದಿದೆ, ನಮ್ಮ ವಿವಿಧ ತಾಲೂಕುಗಳಲ್ಲಿ ಬಂದಿದೆ. ಈಗ ಮೇನ್ ಇರ್ತಕ್ಕಂತಹ ಬೆಳೆಗಳು ಏನಿದೆ, ಬೇರೆಯವರ ಹೊಲದಿಂದ ನೀರು ಬರ್ತಾ ಇದೆ, ನಮ್ಗೆ ಎಫೆಕ್ಟ್ ಆಗ್ತಾ ಇದೆ ಅಂತ ರೈತರು ಕೂಡ ಕೇಳಿ ಬರ್ತಾ ಇದಾರೆ. ರೈತರೇ, ಇದೇನು ಒಂದಿನ ಎರಡು ದಿನ ಏನು ಎಫೆಕ್ಟ್ ಆಗಲ್ಲ, ನಿರಂತರ ಒಂದು ವಾರಗಟ್ಟಲೆ ನೀರು ಬಿದ್ರೆ ಎಫೆಕ್ಟ್ ಆಗುತ್ತೆ. ದಯವಿಟ್ಟು ನೀರು ಹೊರಗಡೆ ಹೋಗುವಂತೆ, ಬಸಿ ಕಾಲುವೆ ನಿರ್ಮಾಣ ಬಹಳಷ್ಟು ಇಂಪಾರ್ಟೆಂಟ್ ಕಾಲುವೆಗಳಿಗೆ, ಇದರಿಂದಾಗಿ ವ್ಯೂಹ ಕರೆಕ್ಟ್ ಆಗಿ ರಚನೆ ಆಗುತ್ತೆ, ಬಹಳಷ್ಟು ನೀರು ನಿಂತಲ್ಲಿ ಬೇರೆ ಕೊಲೆ ಆಗುವ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಯಾವುದೇ ಒಂದು ಕೆಮಿಕಲ್ ಬೇಕಾಗಿಲ್ಲ ಇಲ್ಲಿ, ಜಸ್ಟ್ ಬಸಿ ಕಾಲುವೆ ಕೊಟ್ಟರೆ ಸಾಕು. ಬಸಿ ಕಾಲುವೆಯಲ್ಲೇ ನಾವು ನೀರಿನ ಒಂದು ಹೊರಗಡೆ ಮಾಡಿದ್ರೆ ಬೆಳೆಯನ್ನು ಉಳಿಸಿಕೊಳ್ಳಬಹುದು. ಆಮೇಲೆ ಬಿಸಿಲು ಬಿದ್ದಾಗ ಎರಡು ಸಾಲುಗಳನ್ನು ಎಡೆ ಪಾಸ್ ಮಾಡ್ಕೊಳ್ಳಿ, ಇದರಿಂದಾಗಿ ಉಸಿರಾಟ ಕ್ರಿಯೆ ಚೆನ್ನಾಗಿರುತ್ತೆ ಬೇರೆಯಲ್ಲಿ, ಆಮೇಲೆ ಗಿಡಗಳು ಚೆನ್ನಾಗಿ ಬೆಳೆಯುವ ಸಾಧ್ಯತೆ. ಇದು ಕಲಬುರಗಿ ಆಕಾಶವಾಣಿಯ ಒಂದು ಟಿಪ್ಸ್. ಬಹಳಷ್ಟು ರೈತರು ಕಳೆನಾಶಕ ಹೊಡಿತಾ ಇದ್ರೆ, ತೊಗರಿ ಉದ್ದಿಗೆ ಹೊಡೆಯುವಂತಹ ಕಳೆನಾಶಕವನ್ನು ಪುದೀನ ಕೊತ್ತಂಬರಿಗೆ ಹೊಡಿದಿರಿ, ಇದರಿಂದಾಗಿ ಹಳದಿ ಕಲರ್ ಆಗ್ತಾ ಇದೆ ಎಲೆ, ಇದು ಕೂಡ ನಾವು ತಿನ್ನುವಂತಹ ಪದಾರ್ಥ ಬಹಳ ಎಫೆಕ್ಟ್ ಆಗ್ತಾ ಇದೆ. ದಯವಿಟ್ಟು ಇಂತಹ ಒಂದು ಕಳೆನಾಶಕಗಳನ್ನು ರೈತರು ಪುದೀನ ಭಾಗಕ್ಕೆ ಯೂಸ್ ಮಾಡಬಾರದು. ಗಂಜಿಗೆ ಅಥವಾ ಡೈರೆಕ್ಟ್ ಆಗಿ ಎಗ್ರೋ ಟ್ರೇಡರ್ಸ್ ಹೋಗ್ಬಿಟ್ಟು ಏನೇನು ಹೊಡಿಬೇಕು ಅದನ್ನು ಡೈರೆಕ್ಟ್ ಆಗಿ ತೋರಿಸ್ತಾ ಇದ್ರೆ ತಪ್ಪು. ಇದು ಕೆಲವು ವಿಜ್ಞಾನಿಗಳಲ್ಲಿ ಎಲೆ ತೋರಿಸಿಕೊಂಡು ಬಂದು ಯಾವ ರೀತಿ ಬಂದಿದೆ ರೋಗ, ಯಾವ ರೀತಿ ಹೊಲ ನಿರ್ವಹಣೆ ಮಾಡಬೇಕು ಅಂತ ಮಾಹಿತಿ ತಗೊಂಡು ಮಾಡೋದು ಒಳ್ಳೇದು. ಯಾಕಂದ್ರೆ ಎರಡು ಮೂರು ನಾಲ್ಕು ಎಣ್ಣೆ ಮಿಕ್ಸ್ ಮಾಡ್ಕೊಂಡು ಪುದೀನ ಕೊತ್ತಂಬರಿಗೆ ಹೋದಾಗ ಇಲ್ಲಿ ವೈರಸ್ ಬರುವ ಸಾಧ್ಯತೆ ಇದೆ, ಮತ್ತೆ ಎಫೆಕ್ಟ್ ಆಗುವ ಸಾಧ್ಯತೆ ಇದೆ. ಅಷ್ಟಗ ಜಂಬಗ ಭಾಗದಲ್ಲಿ ಬಹಳಷ್ಟು ಪುದೀನ ಬೆಳೀತಾ ಇದ್ದಾರೆ ನಮ್ಮ ಕಲಬುರಗಿಯಲ್ಲಿ, ಆದ್ರೆ ಇದಕ್ಕೆ ನಾಲ್ಕೈದು ಮಿಕ್ಸ್ ಮಾಡ್ಕೊಂಡು ಹೊಡೆದಾಗ ಈ ರೀತಿ ಹಳದಿ ಆಗ್ತಾ ಇದೆ. ರೈತರೇ, ಆದಷ್ಟು ಎರೆಜಲವನ್ನು ಯೂಸ್ ಮಾಡಿ, ಜೀವಾಮೃತವನ್ನು ಯೂಸ್ ಮಾಡಿಕೊಂಡು ಸ್ವಚ್ಛ ಆರ್ಗ್ಯಾನಿಕ್ ಆಗಿ ಬೆಳ್ಕೊಳ್ಳಿ. ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಮತ್ತೆ ವಿಜ್ಞಾನ ಕೇಂದ್ರಗಳಲ್ಲಿ ಏನು ಟ್ರೈಕೋಡರ್ಮಾ ಸಿಗ್ತಾ ಇದೆ ಅದನ್ನು ಕೂಡ ಹಾಕೊಂಡು ರೋಗ ಬರದಂಗೆ ನೋಡ್ಕೊಳ್ಬಹುದು. ದಯವಿಟ್ಟು ಏನು ಶಿಫಾರಸ್ ಇಲ್ಲದಂತ ಕೆಮಿಕಲ್ ಸ್ಪ್ರೇ ಮಾಡಿ ಈ ರೀತಿ ಬೆಳೆ ಹಾನಿ ಮಾಡ್ಕೊಳ್ಬೇಡಿ ಅಂತ ನಾನು ಆಕಾಶವಾಣಿ ಕಲಬುರಗಿ ವ್ಯಾಪ್ತಿಯಿಂದ ನಾನು ಕೊಡಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಡಾಕ್ಟರ್ ಜಹೀರ್ ಅಹಮದ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಆತ್ಮೀಯರೇ, ತಾವು ವಿಜ್ಞಾನಿಗಳು ಹೇಳುವುದನ್ನ ಪಾಲಿಸಬೇಕಾಗ್ತದೆ. ಡಾಕ್ಟರ್ ಜಹೀರ್ ಅಹಮದ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಆತ್ಮೀಯ ರೈತ ಬಂಧವರೇ, ತಾವು ನಮ್ಮ ವಿಜ್ಞಾನಿಗಳ ಜೊತೆಗೆ ಯಾವತ್ತೂ ಸಂಪರ್ಕದೊಳಗ ಇರ್ರಿ. ತಮಗ ಬೇಕಾದಂತಹ ಮಾಹಿತಿಯನ್ನ ಪಡೆದು ಅವರ ಶಿಫಾರಸಿನ ಅನುಗುಣವಾಗಿ ತಾವು ಕೃಷಿ ಮಾಡಿದ್ರೆ ಒಳ್ಳೆಯದು ಆಗ್ತದೆ. ಆತ್ಮೀಯರೇ, ಈಗ ಆಶ್ಲೇಷ ಮಳೆಯ ಅವಧಿ ನಡೆದ. ಈ ಆಶ್ಲೇಷ ನಕ್ಷತ್ರದ ಅವಧಿ ಆಗಸ್ಟ್ 16 ತನಕ ಇರ್ತದ. ಆ ನಂತರ ಮಘ ಮಳೆಯ ಪ್ರವೇಶ 16ನೇ ತಾರೀಕೆ ಆಗ್ತಾ ಇದೆ. ಮಘ ಮಳೆಯ ಅವಧಿ ಆಗಸ್ಟ್ 30ರ ತನಕ ಇರ್ತದ. ಆಶ್ಲೇಷ ಮಳೆಯ ಉಳಿದ ಅವಧಿಯನ್ನ ನಾವು ನೋಡೋಣ. 16ನೇ ತಾರೀಕಿನ ತನಕ ಈ ಮಳೆ ಇರೋದ್ರಿಂದ ಗಮನಿಸೋಣ ಅಂತ ನಾವು. ಈ ಸಲ ಆಶ್ಲೇಷ ಮಳೆ ಉತ್ತಮ ಮಳೆಯನ್ನ ತರ್ತದ ಅಂತ ಹೇಳಿದ್ರು. ಈ ಅವಧಿಯೊಳಗ ಗಾಳಿ ಮಳೆಯಿಂದ ಅಪಾರವಾದಂತಹ ಒಂದು ಹಾನಿ ಆಗ್ತದ ಅನ್ನುವಂತಹ ಮಾತನ್ನ ಹೇಳಿದ್ರು. ಅನೇಕ ಕಡೆಗಳಲ್ಲಿ ಪ್ರವಾಹ ಭೀತಿ ಉಂಟಾಗ್ತದ ಅನ್ನುವಂತಹ ಮಾತಿತ್ತು. ಹವಾಮಾನದೊಳಗ ಬದಲಾವಣೆ ಆಗುವಂತಹ ಸಾಧ್ಯತೆಗಳು ಅನೇಕ ಕಡೆಗಳಲ್ಲಿ ನಾವು ನೋಡಬಹುದು ಅಂತ ಹೇಳಿ, ಒಂದು ಮತ್ತು ಎರಡನೇ ಚರಣಗಳಲ್ಲಿ ಸುವೃಷ್ಟಿಯಾಗ್ತದ, ಉತ್ತಮ ವೃಷ್ಟಿಯಾಗ್ತದ ಅನ್ನುವಂತಹ ಮಾತನ್ನ ಈ ಸಂದರ್ಭದೊಳಗ ಹೇಳಲಾಗಿತ್ತು. ಮೂರು ಮತ್ತು ನಾಲ್ಕನೇ ಚರಣಗಳಲ್ಲಿ ಅಂದ್ರೆ ಕೊನೆಯ ಹಂತದೊಳಗ ಬಿಸಿಲಿನ ಪ್ರಮಾಣ ಹೆಚ್ಚಾಗಬಹುದು ಅನ್ನುವಂತಹ ಒಂದು ಸೂಚನೆಯನ್ನು ಕೂಡ ಕೊಡಲಾಗಿತ್ತು. ಕರಾವಳಿಯೊಳಗ ವಿಶೇಷವಾಗಿ ಗಾಳಿಯಿಂದ ಕೂಡಿದಂತಹ ಮಳೆ ಆಗಬಹುದು ಅನ್ನುವಂತಹ ಒಂದು ಸೂಚನೆಯನ್ನು ನೀಡಲಾಗಿತ್ತು. ಇಲ್ಲಿ ಆಶ್ಲೇಷ ಮಳೆಯನ್ನು ನಾವು ಗಮನಿಸಬೇಕು. ಉತ್ತಮ ಮಳೆ ಅಂತ ಹೇಳಿದ್ರು. ಅದ್ಭುತವಾದಂತಹ ಒಂದು ಮಳೆ ಆಶ್ಲೇಷ ಸಂದರ್ಭದೊಳಗಾಯಿತು. ಗಾಳಿ ಮಳೆಯಿಂದ ಹಾನಿಯಾಯಿತು. ಅಪಾರವಾದಂತಹ ಒಂದು ಹಾನಿಯನ್ನು ನಾವು ನೋಡ್ತಾ ಇದ್ದೀವಿ. ರಭಸದ ಗಾಳಿ ಬೀಸ್ತಾ ಇತ್ತು. ಭಾರತೀಯ ಹವಾಮಾನ ಇಲಾಖೆಯವರು 40-50 ಕಿಲೋಮೀಟರ್ ವೇಗದೊಳಗೆ ಗಾಳಿ ಬೀಸ್ತದ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ನಾವು ನೋಡಿದ್ವಿ. ಆಮೇಲೆ ಪ್ರವಾಹ ಭೀತಿ ಅಂತೂ ಬಿಡ್ರಿ, ಇಡೀ ಒಂದು ವಾರ ನಾವು ಏನ್ ನೋಡಿದೀವಿ, ಕಳೆದ ವಾರ ಎಲ್ಲಾ ಕಡೆ ಎಲ್ಲೆಲ್ಲಿ ನಾವು ಅನ್ಕೊಂಡಿರಲಿಲ್ಲ ಅಂತ ಪ್ರದೇಶಗಳಲ್ಲಿ ಸಹಿತ ಪ್ರವಾಹ ಬಂತು. ಅದರಿಂದ ಸಾಕಷ್ಟು ಹಾನಿಯನ್ನು ನಾವು ಅನುಭವಿಸಿದ್ವಿ. ಇದರಿಂದಾಗಿ ಹವಾಮಾನದೊಳಗಂತೂ ಬದಲಾವಣೆಯನ್ನ ನಾವು ನೋಡದಂಗಾಯ್ತು. ಮೊದಲಿನ ಚರಣಗಳಲ್ಲಿ ಸುವೃಷ್ಟಿ, ಉತ್ತಮವಾದಂತಹ ಒಂದು ವೃಷ್ಟಿಯನ್ನ ನಾವು ನೋಡಿದ್ವಿ. ಇನ್ನ 3 ಮತ್ತು 4ನೇ ಚರಣಗಳಲ್ಲಿ ಅಂದ್ರೆ ಕೊನೆಯ ಹಂತಗಳಲ್ಲಿ ಬಿಸಿಲಿನ ಪ್ರಮಾಣ ಹೆಚ್ಚಾಗುವುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬಹುಶಃ ಈ ಒಂದು ವಿಚಾರ ಸಫಲ ಆಗ್ಲಿಕ್ಕಿಲ್ಲ ಅಂತ ಹೇಳಿ ಅನಿಸ್ತದೆ. ಯಾಕಪ್ಪ ಅಂತಂದ್ರೆ ಮುಂದಿನ ದಿನಗಳನ್ನ ನಾವು ನೋಡಿದ್ರೆ ಉತ್ತಮವಾದಂತಹ ಒಂದು ಮಳೆ ಈ ಸಮಯದೊಳಗ ಅದ ಅಂತ ಹೇಳಿ ಹೇಳಬಹುದು. ಇನ್ನ ಉಳಿದಂತಹ ದಿನಗಳು, ಆ ದಿನಾಂಕಗಳನ್ನು ಕೂಡ ನೋಡೋಣ. ಮಳೆಯ ದಿನಗಳು, ಆಶ್ಲೇಷ ಮಳೆಯ ಕೊನೆಯ 3 ದಿನಗಳು ಆಗಸ್ಟ್ 13, 15, 16 ಈ ದಿನಗಳಂದು ಉತ್ತಮ ಮಳೆ ಆಗಬಹುದು ಅನ್ನುವಂತಹ ಒಂದು ಸೂಚನೆ ಇದೆ. ದಿನಾಂಕಗಳನ್ನು ಇನ್ನೊಮ್ಮೆ ಗಮನಿಸಿರಿ. ಆಗಸ್ಟ್ 13, 15, 16 ಈ ದಿನಗಳಂದು ಉತ್ತಮ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ಇನ್ನು ಮಹಾಮಳೆಯ ಪ್ರವೇಶ ಈ ವಾರ ಆಗ್ತಾ ಇದೆ. ಆಗಸ್ಟ್ 16ನೇ ತಾರೀಕಿಗೆ ಈ ನಕ್ಷತ್ರದ ಅವಧಿ ಆಗಸ್ಟ್ 30ರ ತನಕ ಇರುತ್ತದ. ಮಹಾಮಳೆ ಬಗ್ಗೆ ಹೇಳಬೇಕು ಅಂತಂದ್ರೆ ಈ ಸಲ ಮಹಾಮಳೆ ಭರ್ಜರಿಯಾದ ಮಳೆಯನ್ನ ಸುರಿಸ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಅವಧಿಯೊಳಗ ಬಿಸಿಲಿನ ತಾಪ ಹೆಚ್ಚಾಗಬಹುದು ಅನ್ನುವಂತಹ ಮಾತು ಕೂಡ ಅದ. ವಾಯುವ್ಯ ಭಾರತದೊಳಗ ವಾಯುಭಾರ ಕುಸಿತದ ಪ್ರಕರಣಗಳು ಆಗಬಹುದು ಅನ್ನುವಂತಹ ವಿಚಾರದ. ಈಶಾನ್ಯ ಮತ್ತು ಆಗ್ನೇಯ ಭಾರತದೊಳಗ ಪ್ರವಾಹ ಭೀತಿ ತಲೆದೋರಬಹುದು ಅನ್ನುವಂತಹ ಒಂದು ಸೂಚನೆ ಕೂಡ ಅದ. 3 ಮತ್ತು 4ನೇ ಚರಣಗಳಲ್ಲಿ ಗುಡುಗಿನಿಂದ ಕೂಡಿದಂತಹ ಮಳೆ ಆಗಬಹುದು ಅಂತೇಳಿ ಹೇಳ್ತಾ ಇದ್ದಾರೆ. ದಿನಾಂಕಗಳನ್ನು ಗಮನಿಸೋಣ. ದಿನಾಂಕ ಆಗಸ್ಟ್ 17, 19, 20, 21, 22, 24, 26, 26, 29, 30 ಈ ದಿನಗಳಂದು ಉತ್ತಮ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ದಿನಾಂಕಗಳನ್ನು ಇನ್ನೊಮ್ಮೆ ಗಮನಿಸೋಣ. ಆಗಸ್ಟ್ 17, 19, 20, 21, 22, 24, 26, 29, 30 ಈ ದಿನಗಳಂದು ಉತ್ತಮ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ಆಶ್ಲೇಷ ಮಳೆ ಉತ್ತಮವಾದಂತಹ ಒಂದು ಮಳೆ ತಂತು. ಅದರ ನಂತರ ಮಹಾಮಳೆ ಕೂಡ ಅದನ್ನೇ ನಮಗೆ ಕೊಡೋದಕ್ಕೆ ಹೊರಟಿದ್ದನ್ನ ನಾವು ನೋಡಿ ಜಾಗೃತರಾಗಬೇಕು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೆ, ನಮ್ಮ ಮುಂದಿರುವಂತಹ ವಾರ ಅಂದ್ರೆ ಬುಧವಾರ ಆಗಸ್ಟ್ 13ರಿಂದ ಬರುವ ಮಂಗಳವಾರ ಆಗಸ್ಟ್ 19ರ ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣಂತ. ಈಗಾಗಲೇ ನಾನು ತಮಗ ಸೂಚನೆ ಕೊಟ್ಟುಬಿಟ್ಟಿದ್ದೀನಿ. ಬರುವ ವಾರ ಕೂಡ ಹಿಂದಿನ ವಾರ ಯಾವ ರೀತಿ ಇತ್ತೋ ಅದೇ ರೀತಿಯಾಗಿ ಮುಂದುವರಿತದ. ಅಂದ್ರೆ ಸಂಪೂರ್ಣವಾಗಿ ಮಳೆಯ ವಾತಾವರಣ ಇರ್ತದ. ಏನು ಕಳೆದ ವಾರ ಮಳೆಯಾಗಿತ್ತು ತಾವು ಗಮನಿಸಬೇಕು. ಈ ವಾರ ಏನದಲ್ಲಪ್ಪ ಅಂತಂದ್ರೆ ಅದಕ್ಕಿಂತ ಹೆಚ್ಚಿನ ಮಳೆ ಆಗುವಂತಹ ಸಾಧ್ಯತೆಗಳದಾವ. ಆ ಅಂಕಿ ಅಂಶಗಳನ್ನ ನಾನು ನಿಮಗೆ ಹೇಳ್ತೀನಿ. ಹೇಳದ್ಮೇಲೆ ನಿಮಗೆ ಗೊತ್ತಾಗ್ತದ ಯಾವ ರೀತಿ ಈ ವಾರ ಮಳೆಯ ಆರ್ಭಟ ಇರ್ತದ ಅನ್ನೋದನ್ನ ಈ ಅಂಕಿ ಅಂಶಗಳ ಆಧಾರದ ಮೇಲೆ ತಾವು ಊಹೆ ಮಾಡಿಕೊಳ್ಬಹುದು. ಅದಕ್ಕೆ ನಾವು ರೈತರಾದಂತವರು ಬಹಳಷ್ಟು ಜಾಗೃತರಾಗಿ ಇರಬೇಕಾಗ್ತದ. ಮಳೆಯ ಪ್ರಮಾಣ ಹೆಚ್ಚಾಗಿರುವುದರಿಂದ ನಾವು ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಂಡು ಅದರಿಂದ ತೊಂದರೆ ಆಗಲಾರದಂತಹ ವ್ಯವಸ್ಥೆಗಳನ್ನ ನಾವು ಮಾಡಿಕೊಳ್ಬೇಕಾಗ್ತದ. ಇಡೀ ವಾರ ಎಲ್ಲಾ ಜಿಲ್ಲೆಗಳಲ್ಲಿ ಮಳೆ ಆಗುವಂತಹ ಸಾಧ್ಯತೆಗಳೇನದಾವ? 85%-90% ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಮೋಡ ಮುಸುಕಿದಂತಹ ವಾತಾವರಣ, ಮೋಡ ಕವಿದಂತಹ ವಾತಾವರಣ, ಗುಡುಗು ಮಿಂಚಿನ ವಾತಾವರಣ, ಆಮೇಲೆ ರಭಸದ ಮಳೆಯ ವಾತಾವರಣ ವಾರ ಪೂರ್ತಿ ಇರಬಹುದಾಗ್ಯದ ಅನ್ನುವಂತಹ ಒಂದು ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಮಳೆಯ ಪ್ರಮಾಣ ಹೆಚ್ಚದಂತ ಹೇಳಿ ಹೇಳಿದೆ. ನಾನು ಕೆಲವು ಉದಾಹರಣೆಗಳನ್ನ ನಾನು ತಮಗ ಕೊಡ್ತೀನಿ. ಎಲ್ಲೆಲ್ಲಿ ಯಾವ್ಯಾವ ದಿವಸ ಭಾರಿ ಮಳೆ ಆಗ್ತದ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಅದ. ಕಲಬುರಗಿ ಜಿಲ್ಲೆ ಒಳಗ 16ನೇ ತಾರೀಕು ಶನಿವಾರ 90 ಮಿಲಿಮೀಟರ್ ಅಷ್ಟು ಮಳೆ ಆಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬೀದರ್ ಜಿಲ್ಲೆ ಒಳಗ ಅದೇ ದಿವಸ ಅಂದ್ರೆ ಶನಿವಾರ 16ನೇ ತಾರೀಕು 107 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು, ಸೆಂಚುರಿಯಲ್ಲಿ ಬರಬಹುದು ಅನ್ನುವಂತಹ ಒಂದು ಸೂಚನೆ ಅದ. ಆಮೇಲೆ ನೆರೆಯ ಸೊಲ್ಲಾಪುರ ಜಿಲ್ಲೆಯೊಳಗೆ ಅದೇ ದಿವಸ ಶನಿವಾರ 63.8 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು. ಆಮೇಲೆ ಜಹೀರಾಬಾದ್ನೊಳಗೆ ನೋಡ್ರಿ, ಇಲ್ಲೂ ಕೂಡ ಒಂದು ಸೆಂಚುರಿ ದಾಖಲಾಗಬಹುದು, 127.3 ಮಿಲಿಮೀಟರ್ನಷ್ಟು ಮಳೆ ಶನಿವಾರ ಒಂದೇ ದಿವಸ ಆಗಬಹುದು ಅನ್ನುವಂತಹ ಒಂದು ಸೂಚನೆ ಅದ. ಈ ಒಂದು ಅಂಕಿಅಂಶ ಏನದ, ಇದು ಭಾರಿ ಮಳೆ ಇದ್ದದನ್ನ ನಾನು ತಮಗೆ ಹೇಳಿನಿ. ಇಡೀ ವಾರ ಪೂರ್ತಿ ಉತ್ತಮವಾದಂತಹ ಒಂದು ಮಳೆಯನ್ನು ನಾವು ನೋಡ್ತಾ ಇದ್ದೀವಿ. ಅನೇಕ ಕಡೆಗಳಲ್ಲಿ ಭಾರಿ ಮಳೆ ಆಗಬಹುದು, ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ. ಅದಕ್ಕೆ ನಾವು ಈ ಒಂದು ಮಳೆ ಮುನ್ಸೂಚನೆಯನ್ನು ಅರಿತು ನಾವು ನಮ್ಮ ಒಂದು ಕೃಷಿಯ ಬಗ್ಗೆ, ನಮ್ಮ ಜಾನುವಾರುಗಳ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ. ಇನ್ನು ಜಿಲ್ಲಾವಾರು ಮಳೆಯ ಸಾಧ್ಯಾಸಾಧ್ಯತೆ ಈಗಾಗಲೇ ನಾನು ಹೇಳಿದೆ, 85%-90% ಅಂತ ಹೇಳಿ. ಈ ಒಂದು ಅಂಕಿಅಂಶ ಈ ವರ್ಷ ನಾವು ಮೊಟ್ಟ ಮೊದಲೇ ಸಲ ನೋಡ್ತಾ ಇದ್ದೀವಿ. 85%-90% ಎಲ್ಲಾ ಜಿಲ್ಲೆಗಳಲ್ಲಿ ಇದೇ ಒಂದು ಅಂಕಿಅಂಶ ಇದೆ. ಮೊದಲೇ ಸಲ ಈ ಒಂದು ಸೀಸನ್ ಒಳಗೆ ಈ ಅಂಕಿಅಂಶ ಎಲ್ಲಾ ಜಿಲ್ಲೆಗಳಿಗೆ ಹೊಂದಾಣಿಕೆ ಆಗ್ಯದ ಅಂತ ಹೇಳಿ ಹೇಳ್ಬಹುದು. ಇಂಥ ಒಂದು ಸಂದರ್ಭದೊಳಗೆ ನಮಗೆ ಹೇಳುವುದು ಸರಳ ಆಗ್ತದೆ. ಯಾಕಪ್ಪ ಅಂತಂದ್ರೆ ಅಂಕಿಗಳು ಬೇರೆ ಬೇರೆ ಇದ್ವು ಅಂತಂದ್ರೆ ಪ್ರತಿಯೊಂದನ್ನು ನಾವು ಹೇಳಬೇಕಾಗ್ತದೆ. ಆದ್ರೆ ಈ ವಾರ ಹಂಗಿಲ್ಲ, ಮೊದಲೇ ಸಲ ಈ ರೀತಿ ಕೂಡಿ ಬಂದದ. ಈ ವರ್ಷ ಎಲ್ಲಾ ಜಿಲ್ಲೆಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು 85%-90% ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನ ಮಳೆಯ ಪ್ರಮಾಣ ಈಗಾಗಲೇ ನಾನು ಹೇಳಿದೆ, ಬಹಳ ಆಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ. ಅದಕ್ಕ ಇಲ್ಲಿ ಮಳೆಯ ಪ್ರಮಾಣ ಒಂದು ವಾರದ ಅವಧಿ ಒಳಗೆ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟು ಮಳೆ ಆಗಬಹುದು ಅನ್ನೋದ್ರ ಬಗ್ಗೆ ಒಂದು ಕಲ್ಪನೆಯನ್ನ ನಾನು ತಮಗೆ ಕೊಡ್ತೀನಿ. ಈ ಸಲ ಮೊದಲೇ ಸ್ಥಾನದೊಳಗೆ ನಿಲ್ಲುವಂತಹದ್ದು ಅಂತಂದ್ರೆ ಜಹೀರಾಬಾದ್ ತಾಲೂಕು. ಇಲ್ಲಿ ಹೆಚ್ಚು ಕಡಿಮೆ 300 ಆಗುವಂತಹ ಸಾಧ್ಯತೆಗಳದಾವ. 300 ಅಂತ ಅಂದ್ರೆ ನಾವು 300 ಅಂತೀವಿ. 279.3 ಮಿಲಿಮೀಟರ್ನಷ್ಟು ಮಳೆ ಜಹೀರಾಬಾದ್ ತಾಲೂಕಿನೊಳಗೆ ಈ ವಾರ ಆಗಬಹುದು ಅಂತೇಳಿ. ಇನ್ನು ಎರಡನೇ ಸ್ಥಾನದೊಳಗೆ ಬರ್ತದೆ ಬೀದರ್ ಜಿಲ್ಲೆ, 243.1 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು. ಮೂರನೇ ಸ್ಥಾನದೊಳಗದ ಕಲಬುರಗಿ ಜಿಲ್ಲೆ, 214 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು ಅಂತೇಳಿ. ನಾಲ್ಕನೇ ಸ್ಥಾನ ನೆರೆಯ ಸೊಲ್ಲಾಪುರ ಜಿಲ್ಲೆಗೆ ಹೋಗ್ತದೆ, ಹೆಚ್ಚು ಕಡಿಮೆ 200, ಇಲ್ಲಿ 194.9 ಮಿಲಿಮೀಟರ್ನಷ್ಟು ಮಳೆ ಸೊಲ್ಲಾಪುರ ಜಿಲ್ಲೆ ಒಳಗೆ ಆಗಬಹುದು. ಐದನೇ ಸ್ಥಾನ ಅಂತಂದ್ರೆ ಯಾದಗಿರಿ ಜಿಲ್ಲೆಗೆ 184.4 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು. ಆರನೇ ಸ್ಥಾನ ರಾಯಚೂರು ಜಿಲ್ಲೆಗೆ ಹೋಗಬಹುದು, 136.9 ಮಿಲಿಮೀಟರ್ಷ್ಟು ಅಲ್ಲಿ ಮಳೆ ಆಗಬಹುದು. ಏಳನೇ ಸ್ಥಾನದೊಳಗೆ ವಿಜಯಪುರ ಜಿಲ್ಲೆ, 92.6 ಮಿಲಿಮೀಟರ್ನಷ್ಟು. ಎಂಟನೇ ಸ್ಥಾನದೊಳಗದ ಬಾಗಲಕೋಟೆ ಜಿಲ್ಲೆ, 77.1 ಮಿಲಿಮೀಟರ್ನಷ್ಟು. ಒಂಬತ್ತನೇ ಸ್ಥಾನದೊಳಗ ಬಳ್ಳಾರಿ ಜಿಲ್ಲೆ, 70.4 ಮಿಲಿಮೀಟರ್ನಷ್ಟು. ಕೊನೆಯ ಸ್ಥಾನದೊಳಗ ಇದೆ ಕೊಪ್ಪಳ ಜಿಲ್ಲೆ, 69.2 ಮಿಲಿಮೀಟರ್ನಷ್ಟು. ಅಂದ್ರ ಈ ಒಂದು ಚಿತ್ರಣವನ್ನ ನೋಡಿದ್ರ ಅತ್ಯಂತ ಭಾರಿ ಮಳೆಯಾಗುವಂತಹ ಸಾಧ್ಯತೆಗಳು ಈ ಒಂದು ವಾರದೊಳಗ ಅದ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಜಾಗೃತರಾಗಿ ನಮ್ಮ ಕೃಷಿ ಕಾರ್ಯಗಳನ್ನ ಯಾವ ರೀತಿ ಮಾಡಿಕೊಳ್ಬಹುದು ಮತ್ತೆ ನಮ್ಮ ಬೆಳೆಗಳನ್ನ ಯಾವ ರೀತಿ ಸಂರಕ್ಷಣೆ ಮಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ತಾವು ವಿಚಾರ ವಿನಿಮಯ ಮಾಡಿಕೊಂಡು ಅದಕ್ಕಾಗಿ ತಯಾರಿ ಮಾಡಿಕೊಳ್ತೀರಿ ಅಂತ ಹೇಳಿ ನಾವು ಭಾವಿಸ್ತೀವಿ. ಇದರೊಳಗೆ ಏನಾದರೂ ಬದಲಾವಣೆಗಳು ಆದು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಇಂಥ ಮಳೆ ಆಗೋದಕ್ಕೆ ಈಗಾಗಲೇ ನಾವು ಅನೇಕ ಬಾರಿ ಹೇಳಿದೀವಿ, ವಾಯುಭಾರ ಕುಸಿತ ಆಗುವಂತಹದ್ದು, ಚಂಡಮಾರುತಗಳು ಬರುವಂತಹದ್ದು, ಆಮೇಲೆ ಸುಳಿಗಾಳಿಗಳು ಇರುವಂತಹದ್ದು, ಇಂಥ ಎಲ್ಲ ಏನು ಕಾರಣಗಳಿರ್ತಾವ ಅದರಿಂದಾಗಿ ಈ ತರ ಭಾರಿ ಮಳೆ ಆಗುವಂತಹದ್ದು ಮತ್ತೆ ನಿರಂತರವಾಗಿ ಮಳೆ ಆಗುವಂತಹ ಸಾಧ್ಯತೆಗಳು ಇರ್ತಾವ. ನಾಳೆ ಅಂತಂದ್ರೆ ಬುಧವಾರ 13ನೇ ತಾರೀಕು ಬಂಗಾಳ ಕೊಲ್ಲಿಯೊಳಗೆ ಒಂದು ವಾಯುಭಾರ ಕುಸಿತ ಆಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಒಂದ್ ವೇಳೆ ಅದು ಆಯ್ತು ಅಂತಂದ್ರೆ ಈ ರೀತಿಯಾದಂತಹ ಒಂದು ಬದಲಾವಣೆಗಳು ನಮಗ ನೋಡೋದಕ್ಕೆ ಸಿಗ್ತದೆ. ಈಗಾಗಲೇ ಈ ಒಂದು ಸೂಚನೆಯನ್ನ ನಮ್ಮ ತಜ್ಞರು ಕೊಟ್ಟಿರೋದ್ರಿಂದ ಅದಕ್ಕೆ ನಾವು ಜಾಗೃತರಾಗಿ ಇರುವುದೊಂದು ನಮ್ಮ ಹತ್ರ ಇರುವಂತಹ ಒಂದು ಮಾರ್ಗ ಅಂತ ಹೇಳಿ ಹೇಳಬಹುದು. ಬದಲಾವಣೆಗಳಾದ ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ, ಸಾಯಂಕಾಲ 6:20 ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳುವುದಕ್ಕೆ ಮರಿಬಾರದು. ಇನ್ನು ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ತಮ್ಮ ಮೊಬೈಲ್ನೊಳಗೆ ಅದನ್ನು ಸ್ಥಾಪನೆ ಮಾಡಿಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಳ್ಬೇಕು, ಉಪಯೋಗ ಮಾಡಿಕೊಳ್ಳೋದ್ರ ಕಡೆ ಗಮನ ಹರಿಸಬೇಕು. ಇನ್ನು ಬೇರೆ ಬೇರೆ ಆಪ್ಗಳು ಕೂಡ ಅದಾವ, ಅವುಗಳನ್ನು ಕೂಡ ತಾವು ಬಳಸಿಕೊಂಡು ತಮ್ಮ ಕೃಷಿ ಬದುಕನ್ನ ಉನ್ನತಿಯ ಕಡೆಗೆ ತಗೊಂಡು ಹೋಗ್ತೀರಿ ಅಂತ ಹೇಳಿ ನಾವು ಭಾವಿಸ್ತಾ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಮತ್ತೆ

ರೇ ಲಕ್ಷ್ಮಿ ಹೊಟ್ಟರ ಸೀತಾಯ ಪ್ರೇತ ಐವತ್ತಾರ ದೇಶದ ರಾಜರ ಕೋಡ್ಯರ ಸುತ್ತಮುತ್ತ